ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಕೃಷಿಕ ರಾಜ್ಕಮಲ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿಲೋಕ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಎಣ್ಣೆಯ ಬಳಕೆ ಕುರಿತಂತಹ ಮಾಹಿತಿ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಕೃಷಿಕ ರಾಜ್ಕಮಲ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಪ್ರಗತಿಪರ ಕೃಷಿಕರಾದ ರಾಜ್ಕಮಲ್ ಮಹೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಎಲ್ಲ ತರಹದ ಕೃಷಿಯನ್ನು ಕೂಡ ತಮ್ಮ ಜಮೀನಿನಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಉಳುಮೆ ರಹಿತವಾಗಿ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ತೆಂಗಿದೆ, ಅಡಿಕೆ ಇದೆ, ಅದರ ಜೊತೆಗೆ ವಿವಿಧ ಹಣ್ಣುಗಳನ್ನು ಬೆಳೆದುಕೊಂಡಿದ್ದಾರೆ. ಹಾಗೆ ಒಂದಷ್ಟು ಹುಣಸೆಯನ್ನು ಕೂಡ ಹಾಕಿಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ ಕುರಿ ಸಾಕಾಣಿಕೆ, ಹಸುಗಳ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲೂ ಕೂಡ ಅವರು ನಿರತರಾಗಿದ್ದಾರೆ. ಅವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ. ಹೇಳಿ ಸರ್. ತುಂಬ ವಿಶೇಷವಾದಂತ ಒಂದು ಹೆಸರು ನಿಮ್ದು. ಇಲ್ಲ, ಚಂದ್ರಪ್ಪಣ ತಲಗಿದ ಒಂದು ಹೆಸರು ಅನ್ಸುತ್ತೆ ನನಗೆ. ಇನ್ನೆಲ್ಲೂ ಬೇರೆ ಕಡೆಯಲ್ಲೂ ಈ ಥರ ಇದೆ ಹೆಸರುಗಳಿಲ್ಲ. ಎಲ್ಲೋದ್ರೂ ಯಾವುದು ಎಂಕ್ವೈರಿ ಮಾಡಲ್ಲ, ನಾವು ಹೋಗಿದ್ದಂಗೆ ಸೈನ್ ಮಾಡಿಕೊಡ್ತಾರೆ. ಯಾಕೆ ಅಂತಂದ್ರೆ ನನ್ನ ಲೈಫಲ್ಲಿ ಇದೇ ಫಸ್ಟ್ ಹೆಸರು ಕೇಳಿರೋದು ಅಂತ ಹೇಳ್ತಿರ್ತಾರೆ ಯಾವಾಗ್ಲೂ. ಹಂಗಾಗಿ ನಮ್ದು ನಾನು ಹುಟ್ಟಿದ್ದಾರೆ ಡೆಲ್ಲಿಲಂತೆ, ಅಪ್ಪ ಮಿಲಿಟ್ರಿಲಿ ಇದ್ರಲ್ಲ, ಅವಾಗ ಅಲ್ಲಿ ಹೆಸರನ್ನ ನನಗೆ ಇದು ಮಾಡಿಟ್ಟಿದ್ದಾರೆ ಅಷ್ಟು. ಅಲ್ಲಿ ಉತ್ತರ ಭಾರತದಲ್ಲಿ ಇದ್ದರಿಂದಾಗಿ ಆ ಹೆಸರನ್ನ ಮಾಡಿದಾರೆ ಅಷ್ಟು. ಏನು ಓದಿದ್ರಿ ತಾವು? ಡಿಗ್ರಿ ಮಾಡಿದ್ದೀನಿ ಸರ್. ಡಿಗ್ರಿ ಮಾಡಿದ್ರಿ ಯಾವ ವಿಷಯದಲ್ಲಿ? ಆರ್ಟ್ಸ್. ಬಿ ಎ ಮಾಡಿದ್ರಿ. ಮುಂದಕ್ಕೆ ಓದ್ಲಿಲ್ಲ? ಮುಂದಕ್ಕೆ ಓದ್ಲಿಲ್ಲ ಅಂದ್ರೆ ಮನೆ ಹತ್ರ ಜಮೀನ್ ಮಾಡ್ಕೊಳ್ಳಲ್ಲ ಯಾರು ಇರಲಿಲ್ಲ. ಅಣ್ಣ ಎಲ್ಲ ಕೆಲಸದಲ್ಲಿ ಇದ್ರು, ಮನೇಲಿ ನಮ್ಮ ತಾಯಿ ಒಬ್ಬರೇ ಇದ್ದಿದ್ರಿಂದ ನಾನು ಜಮೀನ್ ಹತ್ರ ಸೆಟ್ಲ್ ಆಗಬೇಕು ಅಂತ ಸೆಟ್ಲ್ ಆದ ಇಲ್ಲಿ. ಎಷ್ಟು ವಯಸ್ಸಿಗೆ ನಿಮಗೆ? ನನಗೆ 63 ಇವಾಗ. 63 ವರ್ಷ ಆಯ್ತು. ಎಷ್ಟು ಜಮೀನ್ ಇದೆ ಇಲ್ಲಿ? 2 ಎಕರೆ ಇದೆ ಸರ್ ನಮ್ದು. ಬೇರೆ ಕಡೆ ಒಂದು 1/2 ಎಕರೆ ಇತ್ತು, ಇಲ್ಲಿ ಒಂದು 2 ಎಕರೆ ಇದೆ. ಒಟ್ಟಿಗೆ ಒಂದು 2.5 ಎಕರೆ ಜಮೀನ್ ಇದೆ. ಏನೇನು ಬೆಳಿತೀರಾ ಜಮೀನಲ್ಲಿ? ಜಮೀನಲ್ಲಿ ನಾವೆಲ್ಲ ತೆಂಗು ಮಾಡಿದೀವಿ, ಅಡಿಕೆ ಇದೆ, ತೆಂಗಿದೆ, ಮೆಣಸಿದೆ, ಏಲಕ್ಕಿ ಇದೆ, ಚಕ್ಕೆ, ಲವಂಗ, ಹಣ್ಣುಗಳು ಎಲ್ಲ ವೆರೈಟಿ ಹಣ್ಣುಗಳನ್ನ ಹಾಕೊಂಡಿದ್ವಿ. ಬಟರ್ಫ್ರೂಟು, ಸಪೋಟ, ಹುಣಸೆ ಹಣ್ಣು, ಹಲಸಿನೆ ಹಣ್ಣು, ಅಂಜೂರ, ಆಪಲ್ ಗಿಡಗಳು, ಚೆರಿ ಗಿಡ, ಲೀಚಿ, ಆಮೇಲೆ ರಾಂಬೋಟು ಹಣ್ಣಿಂಗಡ. ಸಾಮಾನ್ಯ ಎಲ್ಲ ಹಣ್ಣಿನ ಗಿಡಗಳನ್ನು ಎಲ್ಲೆಲ್ಲಿ ನೋಡ್ತೀವಿ ಎಲ್ಲ ಹಣ್ಣಿನ ಗಿಡಗಳನ್ನ ತಂದು ನಾನು ಬೆಳೆಯೋ ಸ್ವಲ್ಪ ಕ್ರೇಜ್ ನೋಡಿದ ಕಡೆ ಹಣ್ಣಿನ ಗಿಡಗಳನ್ನ ತಂದು ಬೆಳೆದಿದ್ದೀವಿ. ಈ ಒಂದು 6-7 ವರ್ಷದಿಂದ ಹುಣಸೆ ಹಣ್ಣು ನಾವು ಕೊಡ್ತಾ ಇದ್ವಿ. 3 ವರ್ಷಕ್ಕೆ ಫಲಕ್ ಬಂತು. ಒಂದು 2.5 ಕ್ವಿಂಟಲ್ ವರ್ಷದಲ್ಲಿ ಮಾಡ್ತಾ ಇದ್ವಿ. ಮೊದಲೆಲ್ಲ ಏನ್ ಬೆಳ್ಕೊಳ್ತಿದ್ರಿ ತೋಟ ಮಾಡೋಕೆ? ತೋಟ ಮಾಡೋಕ್ಕಿಂತ ಮುಂಚೆ ರಾಗಿ ಬೆಳ್ಕೊತಾ ಇದ್ವಿ ಅಷ್ಟೇ. ರಾಗಿ, ಹುರುಳಿ ಕಾಳು ಅವೆರಡೇ ಮಾಡ್ತಿದ್ದು. ಬೋರ್ ಹಾಕ್ಸಿದ್ಮೇಲೆ ತೋಟ ಮಾಡ್ಕೊಂಡು ಡ್ರಿಪ್ಪು, ಸ್ಪ್ರಿಂಕ್ಲರು ಎಲ್ಲ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಏನು ನಮಗೆ ನೀರಿಂದ ಏನು ಹಿಂಸೆ ಇಲ್ಲ. ಈ ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು? ನನಗೆ ಇಲ್ಲಿ ಯಾರೋ ಪಕ್ಕದವ್ರ ಒಬ್ಬರು ಯಾರು ನೋಡಿದ್ವಿ, ತೀರ್ಥಳ್ಳಿಯವ್ರು ಬಂದು ಜಮೀನು ಮಾಡಿದ್ರು. ಅವ್ರು ನೋಡಿದ್ಮೇಲೆ ನಮಗೊಂಥರ ಮೂಡ್ ಬಂತು, ಇವ್ರಂಗೆ ಯಾಕೆ ನಾವು ಎಲ್ಲ ಗಿಡಗಳನ್ನ ಬೆಳಿಬಾರ್ದು, ಒಂದೊಂದೇ ಆಗಲಿ ಶಾಂಪಲ್ಲ ಗಿಡಗಳು ಹಾಕಬೇಕು ಅಂತ ಹೇಳಿ ಎಲ್ಲ ಗಿಡಗಳನ್ನ ಇವಾಗ ಹಾಕೊಂಡಿದ್ದೀನಿ. ನಾನು ಎಲ್ಲ ಥರದ್ದು ಕೂಡ ತಂದು ಹಾಕೊಂಡಿದ್ದೀನಿ. ತೆಂಗು ಅಡಿಕೆ ಎಷ್ಟಿದೆ? ತೆಂಗು 145 ಇದೆ, ಅಡಿಕೆ 300 ಇದೆ, ಮೆಣಸು 180 ಇದೆ, ಏಲಕ್ಕಿ 180 ಇದೆ, ಇನ್ನು ಹುಣಸೆ 7 ಇದೆ ಫಲಕ್ ಬಂದಿರೋದು, ಹಲಸು ಫಲಕ್ ಬಂದಿರೋ 4 ಇದೆ, ಇನ್ನು ಮಾವಿನ ಗಿಡ 1 5 ಮಲ್ಲಿಕಾ ಅಂತ ಹಾಕೊಂಡಿದ್ವಿ, ಆ ಫಲಕ್ ಬರ್ತಾ ಇದೆ, ಫಲಕ್ ಬಂದಿದೆ ಆಲ್ರೆಡಿ. ಇನ್ನು ಬಟರ್ ಫ್ರೂಟು ಈ ಸರಿ ಫಲಕ್ ಬರಬೇಕು, ಅಷ್ಟು ಹಾಕೊಂಡಿದ್ವಿ ಫಲಕ್ ಬಂದರು. ಇಷ್ಟೆಲ್ಲ ಹಣ್ಣಿನ ಗಿಡಗಳನ್ನು ಕೂಡ ಬೆಳ್ಕೊಂಡಿದ್ದೀವಿ. ಬಹಳ ಮುಖ್ಯವಾಗಿ ಉಳುಮೆಯನ್ನ ಮಾಡೋದಿಲ್ಲ ನೀವು? ಮಾಡಲ್ಲ. ಎಷ್ಟು ವರ್ಷದಿಂದ ಮಾಡ್ತಾ ಇಲ್ಲ? 3 ವರ್ಷದಿಂದ ಬೇಸಾಯನೇ ಇಲ್ಲ. ಅದಕ್ಕೆ ಬರೀ ಏನ್ ಬೇಸಿಗೆ ಮುಂಗಾರು ಟೈಮಲ್ಲಿ ಒಂದ್ಸರಿ ಕಳೆ ಹೊಡಿತೀವಿ, ಇಲ್ಲ ಅಂತಂದ್ರೆ ಒಂದ್ಸರಿ ರೋಟ್ ಓಡಿಸ್ಬಿಟ್ಟು ಬಿಟ್ಬಿಡ್ತೀವಿ ಅಷ್ಟೆ. ಓಡಿಸ್ಬಿಟ್ಮೇಲೆ ಆ ಟೈಮಲ್ಲಿ ನೀರಿನ ದಿಂಸೆ ಆಗುತ್ತೆ ಅಂದ್ರೆ ಡ್ರಿಪ್ ಮಾಡ್ಬಿಡ್ತೀವಿ, ನೀರಿದ್ರೆ ಮತ್ತೆ ಸ್ಪ್ರಿಂಕ್ಲರ್ ಹಾಕೊಂಡೆ ನೀರು ಮೇಂಟೈನ್ ಮಾಡ್ಕೊಂತೀವಿ. ಯಾಕೆ ಉಳುಮೆ ಮಾಡಬಾರ್ದು ಅಂತ? ಎರೆಹುಳುಗಳು ಸುಮ್ಮನೆ ಉತ್ತರ ವೇಸ್ಟ್ ಆಗುತ್ತೆ, ಬಂದು ನಾವೇನು ಮೇನ್ ಗೊಬ್ಬರ ಕೊಡಲ್ಲ, ಬರೀ ಜೀವಾಮೃತ ಮಾಡ್ತೀವಿ. ಹಂಗಾಗಿ ನಾವು ಉಳುಮೆನ ಸ್ವಲ್ಪ ಕಡಿಮೆ ಮಾಡಿದ್ವಿ. ಜೀವಾಮೃತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಜೀವಾಮೃತ 1 ವರ್ಷದಿಂದ ಮಾಡ್ತಾ ಇದ್ವಿ. 1 ವರ್ಷದಿಂದ ಹೇಗಿದೆ ಅದರದ ಒಂದು ಪರಿಣಾಮ? ಚೆನ್ನಾಗಿದೆ, ಗಿಡಗಳು ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ, ಚೆನ್ನಾಗಿದೆ, ಇಳುವರಿನ ಚೆನ್ನಾಗಿ ಬರ್ತಾ ಇದೆ. ವರ್ಷ ಒಂದು 15-20 ಸಾವಿರ ಎಳ್ನೀರು ಕುಸಿತಾ ಇದೀವಿ, ಯಾಕೆ ಗೊನೆಗಳು ಕಾಯಿ ನಿಲ್ತಾ ಇಲ್ಲ ಅಂದ್ಬಿಟ್ಟು ಚೆನ್ನಾಗಿ ಬರ್ತಾ ಇದೆ ನಮ್ಗೆ. ಜೀವಾಮೃತ ಹೇಗೆ ಮಾಡ್ತೀರಾ ಮತ್ತೆ ಎಷ್ಟು ದಿವಸಕ್ಕೆ ಒಂದ್ಸರಿ ಬಳಸ್ತೀರಾ? ಜೀವಾಮೃತಕ್ಕೆ ಒಂದು 20 ಕೆಜಿ 2 ಮಕ್ರಿ ಸಗಣಿ ಹಾಕೊಂತೀವಿ, ಒಂದು 20 ಲೀಟ್ರ್ ಗಂಜಲ ಹಾಕೊಂತೀವಿ, 2 ಕೆಜಿ ಕಾಳಿಂದ ಪೌಡ್ರ್ ಹಾಕೊಂತೀವಿ, ಇನ್ನು ಪಕ್ಕದಲ್ಲೆಲ್ಲ ಒಂದು 2 ಕೆಜಿ 2 ಗುದ್ಲೆ 3 ಗುದ್ಲೆ ಮಣ್ಣು ಹಾಕಿ ಬೆಲ್ಲ 2 ಕೆಜಿ ಹಾಕ್ಬಿಟ್ಟು ಕಲಸ್ಬಿಟ್ಬಿಡ್ತೀವಿ. 15 ದಿವಸ ಕರಗಿದ್ಮೇಲೆ ಅದನ್ನು ತೆಗೆದು ಒಂದೊಂದು ಮರಕ್ಕೆ ಒಂದೊಂದು ಕೊಡ್ದಂಗೆ ಹಾಕೊಂಬರ್ತೀವಿ. ಇವಾಗ 8 ಡಬ್ಬ ಇಟ್ಟಿದ್ದೀವಿ, ಒಂದು ಕಡೆಯಿಂದ ಹಾಕೊಂಡೋದ್ರೆ ಮತ್ತೊಂದು ಕಡೆಯಿಂದ ರಿಟರ್ನ್ ಆಗಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಗೀರಸ್ಗಳು ತಗೊಂಡು ನಾಟಿ ಹಸ್ಗಳು ಮಾಡ್ಕೊಂಡು ಸಗಣಿಗೋಸ್ಕರ ಇದು ಮಾಡ್ಕೊಂಡಿದ್ದೀವಿ. ಎಷ್ಟು ದಿವಸಕ್ಕೆ ಒಂದ್ಸರಿ ಬಳಕೆ ಮಾಡ್ತೀರಾ ಅದನ್ನು? 15 ದಿವಸಕ್ಕೆ ಒಂದ್ಸರಿ ಒಂದು ಡ್ರಮ್ ಖಾಲಿ ಮಾಡ್ತೀವಿ, 5 ಡ್ರಮ್ ಇಟ್ಕೊಂಡಿದ್ದೀವಿ, ಅಲ್ಲಿಗೆ 5 ದಿವಸ ಖಾಲಿ ಆಗುತ್ತೆ, ಹಿಂದ್ಗಡೆಯಿಂದ ಮತ್ತಿಂದ ಹಾಕೊಂಬರ್ತಾ ಇರ್ತೀವಿ. ಅಂದ್ರೆ ಎಷ್ಟೆಷ್ಟು ಹಾಕ್ತೀರಾ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಒಂದೇ ಕೊಡ. ಒಂದು ಗಿಡಕ್ಕೆ ಒಂದು ಕೊಡ ಹಾಕ್ತೀರಾ? ಕೊಡ ಸುತ್ತಲೂ ಸುರಿತೀವಿ ತೆಂಗಿನ ಮರಕ್ಕೆ. ಈ ಸಾಮಾನ್ಯವಾಗಿ ಎಳ್ನೀರು ಕೊಡಕ್ಕೆ ಕೆಲವರು ಒಪ್ಪೋದಿಲ್ಲ, ಅದು ಗಿಡ ಹಾಳಾಗುತ್ತೆ, ಫಸಲು ಕಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲ ಸರ್, ನಾವು ಹೆಚ್ಚು ಕಡಿಮೆ ಒಂದು 6-7 ವರ್ಷದಿಂದ ಎಳ್ನೀರು ಕೊಡ್ತಾ ಇದೀವಿ, ವರ್ಷ ಇಳುವರಿ ಜಾಸ್ತಿ ಇದೇವಿ, ಕಡಿಮೆ ಅಂತೂ ಆಗಿಲ್ಲ. ಹೋದ ಸರಿ 22,000 ಎಳ್ನೀರು ಕೊಯ್ತೀನಿ ಡೇಟ್ ಬರೆದಿಟ್ಟಿದ್ದೀನಿ, ಯಾವ ರೇಟ್ ಕೊಟ್ಟಿದ್ದೀನಿ ಅಂತ. ಈ ಸರಿ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು, 16,000 ಎಳ್ನೀರು ಕೊಯ್ಸಿದ್ದೀನಿ ಈ ಸರಿ. ಏನು ರೇಟ್ ಅಲ್ಲಿ ತಗೊಳ್ತಾರೆ? ಮ್ಯಾಕ್ಸಿಮಮ್ ಒಂದು 18-ರಿಂದ ಮೇಲಿದೆ, 20, 22, 23 ವರೆಗೂ ಕೂತಿದ್ದಾರೆ, ಕಡಿಮೆ ಅಂದ್ರೆ 18 ರಲ್ಲಿ ಕೂತಿದ್ದಾರೆ. ನಿಮಗೆ 18 ರೂಪಾಯಿ ಸಿಗುತ್ತೆ? 18 ರೂಪಾಯಿ ಕಿಡ್ಕ ಕೂಲಿ ಉಳಿತು, ಹೊರ ಕೂಲಿ ಉಳಿತು, ಎಲ್ಲಾ ಕೂಲಿ ಉಳಿಯುತ್ತೆ ನಮ್ಗೆ. ಹಂಗಾಗಿ ಎಳ್ನೀರೇ ಬೆಸ್ಟ್ ಅನ್ಸುತ್ತೆ ನಮ್ಗೆ ಇಲ್ಲಿ ಲೋಕಲ್ಗೆ. ಏನಂಗ ಇತ್ತೀಚೆಗೆ ಭಾರಿ ಬೇಡಿಕೆ ಬಂದ್ಬಿಡ್ತು ಎಳ್ನೀರಿಗೆ? ಎಳ್ನೀರು ಅದೇ ಕೊರೋನಾ ಬಂದಾಗ್ಲಿಂದ ಸ್ವಲ್ಪ ಬೇಡಿಕೆ ಜಾಸ್ತಿ ಆಯ್ತು ಎಳ್ನೀರಿಗೆ, ಮುಂಚೆ ಎಲ್ಲ ಬೇಡಿಕೆ ಇರಲಿಲ್ಲ, ಕೊರೋನಾ ಬಂದ ಮೇಲಿಂದ ಸ್ವಲ್ಪ ಎಳ್ನೀರಿಗೆ ಬೇಡಿಕೆ ಆಯ್ತು. ಹೊರಗಡೆ ಕೆಲಸ ಸಿಗಾಬಿಟ್ಟು ಎಳ್ನೀರು ಹೋಗುತ್ತೆ. ಇಲ್ಲ ನಮ್ಮ ಬೆಳಗುಳ ತಾಲೂಕಲ್ಲೇ ಒಂದು 7-8 ಕಡೆ ಲಾರಿಗಳು ದಿನ ಒಂದು 20-30 ಲಾರಿಗಳು ಲೋಡ್ ಹೋಗ್ತಾ ಇರ್ತವೆ. ಈ ಹಂಗಾರೆ ಎಳ್ನೀರು ಕುಯ್ಯೋದ್ರಿಂದ ಗಿಡಕ್ಕೆ ಏನು ತೊಂದರೆ ಇಲ್ಲ ಅಂತ? ಪ್ರಾಬ್ಲಮ್ ನೀರು ಅಂತ ಕೇಳುತ್ತೆ ಅಷ್ಟೇ. ಎಳ್ನೀರು ಕೂದಾಗ ನೀರು ಕೊಡಬೇಕು, ನೀರು ಕೊಡಲಿಲ್ಲ ಅಂದ್ರೆ ಮರಕ್ಕೆ ಸ್ವಲ್ಪ ನಂಜಾಗುತ್ತೆ, ಎಳ್ನೀರು ನೀರು ಕೊಟ್ಟರೆ ಬೆಸ್ಟ್. ಗೊನೆ ನಿಲ್ಲಲ್ಲ ಕಾಯಲ್ಲಿ, 30-40 ಒಂದೊಂದು ಗೊನೆ ಬಂದ್ಬಿಟ್ರೆ ಗೊನೆ ಇರ್ಕಂತ ಕಾಯಿ ಬಿಡಕ್ಕೆ ಹೋದ್ರೆ ಅದಕ್ಕೋಸ್ಕರ ಎಳ್ನೀರನ್ನೇ ನಾವು ಕುಯ್ಸ್ತಾ ಇದ್ದೀವಿ. ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಯ್ಲು ಮಾಡ್ತೀರಿ? 1 ವಾರ ತಿಂಗಳು 2 ತಿಂಗಳು ಒಂದ್ಸರಿ ಕೊಯ್ಲು, ವರ್ಷಕ್ಕೆ 6 ಕೊಯ್ಲು ಕುಯ್ತಾರೆ. ಇಳುವರಿ ಅಕಸ್ಮಾತ್ ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಬಿಟ್ರೆ 1.5-1.75 ತಿಂಗಳಿಗೆ ಕೊಯ್ಲು ಬಂದ್ಬಿಡುತ್ತೆ. ಅದೇ ಒಂದಷ್ಟು ಅನುಕೂಲ ಅಂತೀರಿ? ಅನುಕೂಲ ನಮ್ಗೆ. ಈಗ ಕಾಯಿ ಮತ್ತೆ ಕೊಬ್ಬರಿಗಿಂತಲೂ ಒಳ್ಳೇದಾ? ನಮಗೆ ಕೊಬ್ಬರಿ ಕಾಯಿಗಿಂತ ಇವತ್ತಿನ ರೇಟ್ಗೆ ಕಾಯಿ ಕೊಬ್ಬರಿಗಿಂತ ಎಳ್ನೀರೇ ಬೆಸ್ಟ್. 20-23 ರೂಪಾಯಿ ಎಳ್ನೀರು ಕುಯ್ತಾವ್ರೆ. ಕಾಯಿಗೆ ಹಾಕಬೇಕಂದ್ರೆ 6 ತಿಂಗಳು ಕಾಯ್ಬೇಕು ಎಳ್ನೀರಿಂದ, ಮತ್ತೆ ಅಲ್ಲಿಂದ 1 ವರ್ಷ ಕೊಬ್ಬರಿ ಕಾಯ್ಕೋಬೇಕು ಕಾಯಿ ಕಿತ್ತ ಹಾಕಿದ್ರೆ. ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಎಳ್ನೀರೇ ಬೆಸ್ಟ್. ಎಳ್ನೀರೇ ಬಹಳ ಅನುಕೂಲ ಅಂತೀರಿ ರೈತರಿಗೆ. ಈ ಹುಣಸೆ ಏನಂಗೆ ವಿಶೇಷವಾಗಿ ಹಾಕೊಂಡ್ರಿ? ಹುಣಸೆ ನಮ್ಮಲ್ಲಿ ನಮ್ಮ ಸಡಕರು ಒಬ್ರು ಶಿರಾ ಕಡೆಯರು, ನನ್ನ ಅತ್ತಿಗೆ ಗಂಡ, ಅವ್ ಬಂದಾಗೆಲ್ಲ ಹೇಳ್ತಾರೆ ಹುಣಸೆ ಮರ ನೆಡು, ಹುಣಸೆ ಮರ ನೆಡು, ಹುಣಸೆ ಮರ ನೆಡು ಅಂತ. ನಾನು ಇವ್ರಿಗೆ ತಲೆಕೆಟ್ಟ ಐತೆ ಹುಣಸೆ ಮರ ನೆಡು ಅಂತಾರಲ್ಲ ಅಂತ ಯಾವಾಗಲೂ ರೇಗಿಸೇವ ನಮ್ಮ ಅತ್ತಿಗೆನ. ಇಲ್ಲ ಅವರು ನಾನು ಓದಿರೋದೇ MBBS ಓದಿರೋದೇ ಹುಣಸೆ ಮರದಲ್ಲಿ ಮಾಡು ಮಾಡು ಅಂತ ಅವ್ರು ತಲೆ ತಿಂತಾರೆ. ಶ್ಯಾಂಪಲ್ಗೆ ಅಂತ ಒಂದು 5 ತಂದು ಹಾಕೊಂಡೆ. ಇವತ್ತು ಏನು ಚೆನ್ನಾಗಿ ಫಲ ಬಿಟ್ಟಿದೆ ಅಂತಂದರೆ, ಹೆಚ್ಚು ಕಡಿಮೆ ಮರದಲ್ಲಿ ಒಂದು 60-70 ಕೆಜಿ ಒಂದೊಂದು ಮರದಲ್ಲಿ ಹುಣಸೆ ಹಣ್ಣಿದೆ. ಮರನೇನು ಎಷ್ಟಾಗಿ ಬೆಳೆದಿಲ್ಲ, ಎಲ್ಲ ಕೆಳಗಡೆಲ್ಲ ಇದೆ, ತುಂಬಾ ಚೆನ್ನಾಗಿ ಇಳುವರಿ ಬರ್ತದೆ. ಯಾವ ತಳಿ ಹಾಕೊಂಡಿದ್ರಿ? ಆ ತಳಿ ಯಾವ್ದು ಅಂತ ಗೊತ್ತಿಲ್ಲ, ತರಿಸಿದ್ವಿ ನಾವು ಕಸಿ ಹುಣಸೆ ಬೇಕು ಅಂತ ಹೇಳಿ ರತ್ನಗಿರಿ ಫಾರ್ಮ್ ಇಂದ ತರಿಸಿದ್ವಿ, ಸಪೋಟ ಅವೆಲ್ಲ ಒಟ್ಟಿಗೆನೆ ಅವಾಗ ಅಲ್ಲಿಂದ ತರಿಸಿದ್ವಿ ಹುಣಸೆನು. ಯಾವ ಟೈಮಲ್ಲಿ ಕೊಯ್ಲು ಮಾಡ್ತೀರಿ? ಇವೆಲ್ಲದ ಬೇಸಿಗೆ ಟೈಮ್ ಸಹ, ಫೆಬ್ರವರಿ ಮಾರ್ಚ್ ಅಲ್ಲಿ ಕೊಯ್ಲು ಬರೋದು. ಏನು ಹುಂಡಿ ಕೊಟ್ಬಿಡ್ತೀರಾ ಅಥವಾ ನೀವೇ? ನಾವೇ ಬಡಿಸ್ಬಿಟ್ಟು ಮಾರಿಸ್ತೀವಿ, ಬಡಿಸಿ ಮಾರಿಸ್ತೀವಿ. ಕೆಜಿ 100-110 ರೂಪಾಯಲ್ಲಿ ಕೊಡ್ತೀವಿ. ಕೆಜಿ 100-110 ರೂಪಾಯಿ 100-110 ರೂಪಾಯಿ ಹೆಂಗೆ ಒಟ್ಟಿಗೆ ಕೊಡ್ತೀರಾ ಅಥವಾ ಅಂಗಡಿ ಕೊಡ್ತಾರೆ? ಅಲ್ಲಿ ತಗೊಳ್ಳೋರು ಬರ್ತಿರ್ತಾರೆ ಹುಣಸೆ ಹಣ್ಣು ಅಂತ ತಕ್ಷಣ ಎಲ್ಲ ನಮ್ಗೆ 2 ಕೆಜಿ ನಮ್ಗೆ 5 ಕೆಜಿಯಿಂದ ಬರ್ತಾ ಇರ್ತಾರೆ. ಒಬ್ರು 10 ಕೆಜಿ ತಗೊಳ್ಳಿರ್ತಾ ಆತಾರೆ, ಬೆಂಗಳೂರು ಕಡೆಗೆ ಹೋಗ್ಬಿಡುತ್ತೆ, ಅದೆಲ್ಲ ಹಿಂಗೆ ಇಲ್ಲೇ ಸೇಲ್ ಮಾಡ್ತಿರ್ತೀವಿ. ಅದಕ್ಕೇನು ತೀರಾ ನಿಗಾ ಮಾಡ್ಬೇಕು ಅಂತ ಏನಿಲ್ಲ ಸರ್, ಅದು ಉಕ್ಕೇನೆ ಹೊಡೆದಿಲ್ಲ, ಹಾಕ್ದಾಗಿಂದ ಉಕ್ಕೆ ಹೊಡೆದಿಲ್ಲ. ಕೆಳಗಡೆ ನಾನು ಜೋಳ ಪಳಾಕ ಬೆಳ್ಕಂತೀವಿ ದನಗಳಿಗೆ, ದನಪನ ಕಟ್ಕೊಂತೀವಿ ಅಷ್ಟೇ, ಅಷ್ಟು ಬಿಟ್ರೆ ಅದು ಹುಣಸೆ ಮರಕ್ಕೆ ಅಂತ 50 ಗೊಬ್ಬರನೇ ಹಾಕಿಲ್ಲ ಯಾವತ್ತು. ಜೀವಾಮೃತನೂ ಸಹ ಕೊಟ್ಟಿಲ್ಲ, ಅವಕ್ಕೆ ಚೆನ್ನಾಗಿ ಬರ್ತಾ ಇದೆ ಇಳುವರಿ. ಅಡಿಕೆ ಗಿಡ ಹೇಗೆ ಏನು ನಿಗಾ ಮಾಡ್ತಿದ್ರಿ? ಅಡಿಕೆ ಗಿಡಕ್ಕೆ ಜೀವಾಮೃತ ಆಗ್ತಾ ಇದ್ದೀವಿ, ಒಂದು 1/2 ಕೊಡ ಹಾಕೊಂಬರ್ತೀವಿ. ಇನ್ನು ಕುರಿ ಗೊಬ್ಬರ ಬರುತ್ತೆ, ಕುರಿ ಗೊಬ್ಬರ ಒಂದು 1/2 ಮಕ್ರೆ 1/2 ಮಕ್ರೆ ಹಾಕೊಂಬರ್ತೀವಿ. ಇನ್ನು ಉಳುಮೆಯನ್ನು ಮಾಡಿಲ್ಲ, ನಾವು ನೋಡಿದ್ರಲ್ಲ ಉಳುಮೆ ಮಾಡಿಲ್ಲ, ಹಂಗೆ ಬಿಟ್ಕೊಂಡಿದ್ವಿ. ಇನ್ನು ನವಂಬರ್ ತಿಂಗಳಲ್ಲಿ ಒಂದ್ಸರಿ ರೋಟ್ ಓಡಿಸ್ಬಿಟ್ಟು ಡ್ರಿಪ್ ಪೈಪ್ ಬಿಟ್ಬಿಡ್ತೀವಿ ನೀರು ಶಾರ್ಟೇಜ್ ಆದರೆ. ನೀರಿದ್ರೆ ಮತ್ತೆ ಜೆಟ್ನೇ ಕಂಟಿನ್ಯೂ ಮಾಡ್ತಂತೀವಿ. ಕುರಿ ಗೊಬ್ಬರ ನಿಮ್ದೇ? ನಮ್ದೇ ಕುರಿ ಗೊಬ್ಬರ. ಇಪ್ಪತ್ತು ಇಪ್ಪತ್ತೆರಡು ಕುರಿಗಳಿದ್ದ ಮನ್ನೆಲ್ಲ ಮಾರಿದ್ವಿ, ಒಂದು ಹತ್ತು ಕುರಿ ಮಡಿಕೊಂಡಿದ್ದೀವಿ. ಆಗುತ್ತೆ, ದಿನ ಒಂದು ಮಂಕ್ರಿ ಗೊಬ್ಬರ ಬಂದೇ ಬರುತ್ತೆ. ಮೂರು ದಿವಸ ಒಂದ್ಸರಿ ಒಂದು ಚೀಲ ತುಂಬ್ಕೊಂಡೋಗಿ ಮೂರು ಮರಕ್ಕೆ ನಾಲ್ಕು ಮರಕ್ಕೆ ಸುರ್ಕೊಂಡ್ಬರ್ತೀವಿ, ಹಾಕೊಂಬರ್ತೀವಿ. ಈ ತೆಂಗಿನ ಗಿಡಕ್ಕೆ ಜೀವಾಮೃತ ಬಿಟ್ಟು ಬೇರೆ ಏನೇನು ಹಾಕೋದಿಲ್ವಾ? ಇಲ್ಲ, ಸಗಣಿ ಕೊಡ್ತೀವಿ, ಸಗಣಿ ಗೊಬ್ಬರ ಹಾಕ್ತೀವಿ. ಒಂದು ಮರಕ್ಕೆ ನಾಲ್ಕು ಮಂಕ್ರಿ ಹಂಗೆ ಹಿಂದ್ಗಡೆಯಿಂದ ಒಂದು ಕಡೆಯಿಂದ ಹಾಕೊಂಬರ್ತಾ ಇರ್ತೀವಿ. ಯಾವ ಟೈಮಲ್ಲಿ ಕೊಡ್ತೀರಿ ಅದು? ಬೆಳಗ್ಗೆ ಹೊತ್ತೇ, ಬೆಳಗ್ಗೆ ಎದ್ದ ತಕ್ಷಣಲೇ ಒಂದು ಮಂಕ್ರಿಗೆ ಜೀವಾಮೃತಕ್ಕೆ ಹಾಕಿದ್ರೆ ಇನ್ನೊಂದು ಮಂಕ್ರಿ ಉಳಿಯುತ್ತಲ್ಲ, ಅದು ತೊಗೊಂಡ್ರೆ ಡೈರೆಕ್ಟ್ ಆಗಿ ತೆಂಗಿನ ಮರದ ಬೆಟ್ಟೆಗೆ ಹಾಕ್ಬಿಡ್ತೀರಾ? ಡೈರೆಕ್ಟ್ ಆಗಿ ಬೆಟ್ಟೆಗೆ ಹಾಕ್ತೀವಿ. ಮತ್ತೆ ನಾಕಿ ಮತ್ತೆ ಅಲ್ಲಿಂದ ಟ್ರ್ಯಾಕ್ಟರ್ ಓಡಿಸಿ ಅವ್ರು ಲೇಬರ್ ಸಿಗಲ್ಲ, ಲೇಬರ್ ಪ್ರಾಬ್ಲಮ್. ಅದಕ್ಕೋಸ್ಕರ ಒಂದು ಗುಡ್ಡೆ ಚೆಲ್ಲಕ್ಕೆ ಅವ್ರು 300 ರೂಪಾಯಿ ಕೇಳ್ತಾರೆ. ಇನ್ನು ಅವನು ಹೊಡಿಯಕ್ಕೆ ಒಂದು 300 ರೂಪಾಯಿ ತಾತಾನೆ, 600 ರೂಪಾಯಿ. ಅದ್ರ ಬದಲು ನಾವೇ ಬೆಳಗ್ಗೆ ಎದ್ದು ವಾಕಾದಂಗೆ ಆಯ್ತು, ತೆಂಗಿನ ಮರ ಗೊಬ್ಬರ ಬಿದ್ದಂಗೆ ಆಯ್ತು, ನಮ್ಮ ಕೆಲಸ ನಾವು ಮಾಡ್ಕೊಂಬಿಡ್ತೀವಿ. ಚೆನ್ನಾಗಿ ಕಳಿಯುತ್ತಾ ಅಲ್ಲಿ? ಕಳಿಯುತ್ತೆ, ನಾವೇನು ಉಳಿಸೋದಿಲ್ವಲ್ಲ, ಉಳಿಸೋದಾದ್ರೆ ಆ ಕಡೆ ಕಡೆಗೆ ಹೋಗೋದು ಕಳಿಯುತ್ತೆ. ಸ್ಪ್ರಿಂಕ್ಲರ್ ಹಾಕಾಗ ನೀರು ಕೆಳಗೆ ಬಿದ್ದೇ ಬೀಳುತ್ತೆ, ಕಳಿಯುತ್ತೆ ಅಲ್ಲೇನು, ಕಳಿಯುತ್ತೆ ಅಲ್ಲೇ, ಕಳಿತಲ್ಲೇ ಗೊಬ್ಬರ ಆಗುತ್ತೆ. ಜೇನು ಒಂದು ಕಡಿಮೆ ಅಂದ್ರೆ ಒಂದು 8 ಕೆಜಿ 10 ಕೆಜಿ ಜೇನು ವರ್ಷದಲ್ಲಿ ತೆಗಿತಾ ಇರ್ತೀವಿ. 900 ರೂಪಾಯಿ ಕೊಡ್ತಾ ಇದೀವಿ ಒಂದ್ ಕೆಜಿನ ಜೇನುತುಪ್ಪ. ಎಷ್ಟು ಪೆಟ್ಟಿಗೆ ಇಟ್ಟಿದ್ರಿ? 3 ಪೆಟ್ಟಿಗೆ ಇಟ್ಟಿದ್ವಿ. ತೋಟದಲ್ಲೇ ಇಟ್ಟಿದ್ರೆ? ಎಲ್ಲ ತೋಟದಲ್ಲೇ ಇಟ್ಟಿದ್ವಿ. ಜೇನು ಸಾಕಾಣಿಕೆ ಮಾಡ್ಬೇಕು ಅಂತ ಯಾಕೆ ಅನ್ನಿಸ್ತು? ಜೇನು ಸಾಕಾಣಿಕೆ ಅಂದ್ರೆ ಇಲ್ಲಿ ಯಾರೋ ಪಾರ್ಟಿ ಬಂದು ನನಗೆ ಬಲ ಇದೆ, ಅಡಿಕೆ ಗಿಡ ಅಲ್ಲವೇ, ತೆಂಗಿನ ಗಿಡ ಅಲ್ಲವೇ, ಪರಾಗಸ್ಪರ್ಶ ಮಾಡುತ್ತೆ, ಸಾಕು ಸಾಕು ಅಂತ ಹಿಂಸೆ ಮಾಡಿದ್ರು. ಸರಿ ತಂದ್ಕೊಡು ಅಂತ ಹೇಳಿ ಸಬ್ಸಿಡಿ ಅಂತ 2,500 ಅಂತ ಹೇಳಿ 4 ಡಬ್ಬ ತಂದ್ಕೊಟ್ಟಿದ್ರು. ಅದರಲ್ಲಿ ಈಗ 3 ಡಬ್ಬದಲ್ಲಿ ಹುಳುಗಳವೆ, ಇನ್ನೆರಡು ಡಬ್ಬದಲ್ಲಿ ಇದ್ದಾಗ ತುಂಬಿಸ್ಬೇಕು, ಇನ್ನು ತುಂಬಿಸಿಲ್ಲ ಅವನ್ನ. ಜೇನಿಗೆ ಏನಾದರೂ ತರಬೇತಿ ತಗೋತೀರಾ? ಹೆಂಗೆ? ಇಲ್ಲ ಸರ್, ತರಬೇತಿ ತಗೊಳಕ್ಕೆ ಮನೆ ಹತ್ರ ನಾವು ದನ ಕುರಿ ಮರೆಯೆಲ್ಲ ಮಾಡ್ಕೊಂಡ್ರಿಂದ ಹೊರಗಡೆಗೆ ಹೋಗೋಕ್ಕಾಗಲ್ಲ ಎಲ್ಗೂ. ಹಂಗಾಗಿ ಇಲ್ಲೇ ಯಾರೋ ಒಬ್ಬ ಅನುಭವದಾರ ಇರಿಬೀಳ್ತಿ ಬಾಬು ಅಂತಿದ್ದಾರೆ ಶಿವಕುಮಾರ್ ಅಂತ, ಅವರಿಂದ ಸ್ವಲ್ಪ ಅನುಭವ ತಗೊಂಡು ನಾವೇ ಎಲ್ಲ ಇದು ಮಾಡ್ಕೊಂಡಿದ್ವಿ. ಜೇನು ಹೆಂಗೆ ಸಂಸ್ಕರಣೆ ಮಾಡ್ತಾರೆ? ಯಾಕೆಂತಂದ್ರೆ ಬಾಟ್ಲಿ ಗಿಟ್ಲಲ್ಲಿ ಹಾಕಿ ಮಾರಾಟ ಮಾಡಬೇಕು. ನಾವು ಇಲ್ಲಿ ಬಿಚ್ಚಿದೆ, ಇನ್ನು ಬಿಚ್ಚತೀವಿ ಅಂತ ಹೇಳಲ್ಲ, ಅಡ್ವಾನ್ಸ್ ಬೆಂಗಳೂರಿಂದ ನಮ್ಮ ಸಡ್ಕನ ಮಕ್ಕಳು ಒಂದ್ಸರಿ ನೋಡ್ಕೊಂಡು ಅವ್ರು ತಗೊಂಬಿಟ್ಟಾರಲ್ಲ, ಅದೆಷ್ಟಿದ್ರು ನಮಗೆ ಕೊಡ್ಸಿಗಪ್ಪ, ಅದೆಷ್ಟಿದ್ರು ನಮಗೆ ಕೊಡ್ಸಿಗಪ್ಪ ಅಂತಾರೆ. ನಮ್ಮ ಅಕ್ಕಂದಿನ ಮನೆ ಇವತ್ತು ಫೋನ್ ಮಾಡಿದ್ರು, ಜೇನು ಬಿಚ್ಚಿರು ಒಂದು ಕೆಜಿ ಜೇನು ಕೊಟ್ಕೊಳ್ಸು ಅಂತವ, ಇನ್ನು ಬಿಚ್ಚಿಲ್ಲ, ಬಿಚ್ಚಬೇಕು, ಲೇಟ್ ಆಗಿ ಬಿಚ್ಚುತ್ತೀವಿ. ಹಂಗಾರೆ ಹೆಚ್ಚು ಕಮ್ಮಿ ನಿಮ್ಮ ಫ್ಯಾಮಿಲಿಯಲ್ಲೇ ಮಾರ್ಕೆಟ್ ಮಾಡ್ಬಿಡ್ತೀವಿ, ಮಾರ್ಕೆಟ್ ಆಗೋಗ್ಬಿಡುತ್ತೆ. ಅವ್ರು ಹಿಂಡಕ್ಕೂ ಬಿಡಲ್ಲ ನಮ್ಮ ಸಡ್ಕನ ಮಗ, ಏನು ಹುಟ್ಟಿ ಐತೆ ಹಂಗೆ ಕೊಡು ನನಗೆ, ಕೆ ಜಿ ಲೆಕ್ಕದಲ್ಲಿ ಎಷ್ಟಾರು ಆಗಲಿ ನಾನು ತಾತೀನಿ ಅಂತ. ದನ ಕರುಗಳು ಎಷ್ಟು ಹಾಕೊಂಡಿದ್ದೀರ? ದನಗಳು 4-5 ಇದ್ದೋ, ಮೊನ್ನೆ ಒಂದು ಮಾರಿದ್ದೀವಿ, ಈಗ ಒಂದು 4 ಇದೆ, 2 ಪ್ರೆಗ್ನೆಂಟ್ ಇದೆ, ಇನ್ನೆರಡು ಕಟ್ಸ್ಕೊಳಿದೆ, ಒಂದು ಗೀರ್ ಇದೆ, ಒಂದು ಜರ್ಸಿ ಇದೆ, ಒಂದು ಆಲ್ ಬ್ಲ್ಯಾಕ್ ಇದೆ. ಹಾಲು ಎಷ್ಟು ಸಿಗುತ್ತೆ ನಿಮಗೆ? ಹಾಲು ಒಂದು 20-22 ಲೀಟರ್ ಆಗ್ತಾ ಇದ್ವಿ, ಇವಾಗೆಲ್ಲ ಪಲ್ದಲ್ಲಿದೆ. ಈಗ ಒಂದು ಬೆಳಗ್ಗೆ ಒಂದು 4 ಲೀಟರ್ ಆಗ್ತೀವಿ, ಸಾಯಂಕಾಲ ಒಂದು 5 ಲೀಟರ್ ಆಗ್ತೈತಿ. ಇದು ಡೈರಿಗೆ ಹಾಕ್ಬಿಡ್ತೀವಿ? ಡೈರಿಗೆ ಹಾಕ್ಬಿಡ್ತೀವಿ, ಮನೆಗೆ ಒಂದೊಂದು 1 ಲೀಟರ್ ಮಾಡಿಕೊಂಡು ಡೈರಿಗೆ ಹಾಕಂತೀವಿ. ಡೈರಿ ಉಳಿದಿದ್ದೆಲ್ಲ ಡೈರಿಗೆ ಹಾಕ್ತೀವಿ. ನಿಮ್ಗೆ ಒಂದು 15 ದಿವಸಕ್ಕೆ ಒಂದ್ಸರಿ ದುಡ್ಡು ಕೊಡ್ತಾರೆ? ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡ್ತಾರೆ, ತಿಂಗಳಿಗೆ ಒಂದ್ಸರಿ, ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡ್ತಾರೆ. ಅವಾಗೆಲ್ಲ ಒಂದು 18-18, 20-22 ಸಾವಿರ ಬರ್ತಾಯಿತ್ತು, ಈಗ ಒಂದು 6,000, 7,000, 8,000 ತಿಂಗಳಿಗೆ ಒಂದ್ಸರಿ ಬರುತ್ತೆ. ದನ ಕರುಗಳು ಇಟ್ಕೊಳ್ಳೋದು ಬಾರಿ ಕಷ್ಟ ಅನ್ಕೊಂಡು ಸುಮಾರು ಜನ ಸಾಕಕ್ಕೆ ಮನ್ಸು ಮಾಡ್ತಿಲ್ಲ. ರೈತ ಆದನ್ ದನ ಕರ ಕಷ್ಟ ಅಂತ ಅಂದ್ರೆ ಅವ್ನ ಜೀವನದಲ್ಲಿ ಉದ್ದಾರ ಆಗಲ್ಲ. ದನ ಕರುಗಳು ಬೇಕು, ಬೆಳಗ್ಗೆ ಎದ್ದು ದನ ಕರುಗಳು ನೋಡ್ಲಿಲ್ಲ ಅಂತ ನಮಗೆ ಮನಸ್ಸೇ ಒಗ್ಗಲ್ಲ. ಅವೇನು ವಾಕಾದಂಗಾಯ್ತು, 2 ಸರಿ ಹೋಯ್ತೀವಿ ಕಟ್ಟಾಕ್ಬಿಟ್ಟು ಬರ್ತೀವಿ, ಅವೇನು ನಮ್ಮನೇನು ಇದು ಮಾಡಲ್ಲ. ಸಾಯಂಕಾಲ ಬರ್ತೀವಿ, ಒಂದರ ಮೇಕು ಇಕ ಬಂದಿರ್ತೀವಿ, ಕಟ್ ಮಾಡಾಕಿರ್ತೀವಿ, ತಿನ್ಕೊಂತಾರೆ. ಬೆಳಗ್ಗೆ ಎದ್ದು ನಿತ್ಯ ಕರ್ಮ ನಡೆದೇ ನಡೆಯುತ್ತೆ, ತೊಳೆಯೋದು ಬಾಚೋದು ಮಾಡ್ಕೊಳ್ಳೋದು ಅವ್ನ ಕರ್ಮ ಆಗತ್ತೆ. ಮನೆಗೆ ಹಾಲಾಗುತ್ತೆ, ಗೊಬ್ಬರ ಆಗುತ್ತೆ, ಎಲ್ಲ ಆಗುತ್ತೆ. ಈ ಹಾಲು ಸಿಗ್ಬೇಕಲ್ಲ ನಮಗೆ, ಬೆರಕೆ ಹಾಲು ಬೇರೆ ಕಡೆಯಿಂದ ಬಂದು ಬೆರಕೆ ಹಾಲು ಸಿಗುತ್ತೆ, ನಮ್ದೇ ಫ್ರೆಶ್ ಹಾಲು, ಎಷ್ಟು ಬೇಕು ಅಷ್ಟು ಇಟ್ಕೊಂತೀವಿ, ಮಿಕ್ಕಿ ಡೈರಿಗೆ ಹಾಕೊಂತೀವಿ. ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಕುರಿ ಸಾಕಾಣಿಕೆ ಈಗ 3 ವರ್ಷದಿಂದ ಮಾಡ್ತಾ ಇದ್ವಿ. ಕೋಳಿ ಫಾರ್ಮ್ ಲಾಕ್ಡೌನ್ ಅಲ್ಲಿ ಕೋಳಿ ಫಾರ್ಮ್ ಮಾಡಿದ್ವಿ, ಒಂದೊಂದು 1,000 ಕೋಳಿ ಸಾಕಿದ್ವಿ. ಲಾಕ್ಡೌನ್ ಅಲ್ಲಿ ರೇಟ್ ಜಾಸ್ತಿ ಆಗ್ಬಿಡ್ತು, ಕೋಳಿ ಟ್ರಾನ್ಸ್ಪೋರ್ಟ್ ಮಾಡಕ್ ಆಗ್ಲಿಲ್ಲ. ಆ ಟೈಮಲ್ಲಿ ನಮ್ಗೆ ಒಂದು 4-5 ಲಕ್ಷ ಲಾಸ್ ಆಯ್ತು. ಅದಕ್ಕೋಸ್ಕರ ಕೋಳಿ ಸವಾಸ್ ಬೇಡ ಅಂತ ಹೇಳಿ ಕೋಳಿ ಬದಲಿಗೆ ಕುರಿ ಮಾಡ್ಕೊಂಡ್ವಿ. ಕುರಿಯಾರ ಒಂದ್ಗಡೆ ಬಿಟ್ಟು ಮೇಯಿಸ್ಕೊಂಬರ್ಬೋದು, ಒಳಗಡೆ ಕಟ್ಮೆ ಹಾಕ್ಬೇಕು ಅಂತ ಏನಿಲ್ಲ. ಕೋಳಿದ ಹಂಗಿಲ್ಲ, ಒಳಗಡೆ ಮೇವ್ ಹಾಕ್ಲೇಬೇಕು. 1,200 ರೂಪಾಯಿ ಇದ್ದಿದ್ದು ಒಂದೇ ಸರಿ 2,000 ಚಿಲ್ಲರೆ ಫುಡ್ ಆಗ್ಬಿಡ್ತು. ಆ ಟೈಮಲ್ಲಿ ನಮಗೆ ಮೇವ್ ತರಕ್ ಆಗ್ಲಿಲ್ಲ. ಹೊರಗಡೆ ಹೋಗಿ ಮೇವ್ ತರಕ್ ಹೋದ್ರು ನಮ್ಮನ್ನ ಬಿಡ್ತಿರ್ಲಿಲ್ಲ ಪೊಲೀಸ್ನವರು, ಜೋಳ ತರಕ್ ಹೋದ್ರು. ಅಷ್ಟು ಗಲಾಟೆ ಹಾಕಿ ಕೊನೆಗೆ ಕೋಳಿ ಲಾಸ್ ಆಗಿ ಬೇಡ ಅಂತ ಬಿಟ್ಬಿಟ್ಟು ಈಗ ಒಂದು 40 ಕೋಳಿ ಮಡಿಕೊಂಡಿದ್ವಿ. ಮೊಟ್ಟೆ ಪರ್ಪಸ್ಗೆ ಅವ್ರು ಕೈ ಮುರ್ಕೊಂಡ್ರು, ಕಾರ್ ಮುರ್ಕೊಂಡ್ರು, ಮೊಟ್ಟೆ ಕೊಡಿ ಅಂತ ಬರ್ತಾ ಇರ್ತಾರಲ್ಲ, ಅವ್ರಿಗೆ ಮೊಟ್ಟೆ ಮರಕ್ಕೋಸ್ಕರ ಒಂದು 40 ಕೋಳಿ ಇಟ್ಕೊಂಡಿದ್ವಿ. ಇನ್ನು ಕುರಿ ಮಾಡ್ಕೊಂಡಿದ್ವಿ, ನಾರಿಸುವರ್ಣ ಅಂತ ಬ್ರೀಡ್ ಕುರಿ ಮಾಡಿದ್ವಿ. ಅದು ಒಂದು ಸರಿಗೆ 2-3 ಮರಿ ಹಾಕುತ್ತೆ, ಕಡಿಮೆ ಅಂದರೆ 2, ಜಾಸ್ತಿ ಅಂದರೆ 5 ಮರಿ ಅವ್ರಿಗೆ ಹಾಕಿರೋದನ್ನ ನಾವು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀವಿ. ಅಲ್ಲಿಂದಲೇ ಟಗರು ತಂದೀಗ ನಾವು ಇಳುವರಿ ಮಾಡ್ಕೊಂಡು ಈ ಸರಿ ನಮ್ಮದರಲ್ಲಿ ಡಿಸೆಂಬರ್ ಹೊತ್ತಿಗೆ ನಮ್ಮೆಲ್ಲ ಮರಿಗಳು ಬೀಳ್ತವೆ. ಈ ಕೋಳಿ ಪೂರ್ಣ ನಾಟಿ ಕೋಳಿನೆಲ್ಲ ಸಾಕ್ತಾರೆ? ನಾಟಿ ಕೋಳಿ ಕಡಕ್ನಾಥ್ ಮಾಡಿದ್ವಿ, ನಮ್ಮ ಕಡೆ ಓಡಲ್ಲ ಕಡಕ್ನಾಥ್, ಅವೆಲ್ಲ ಬೆಂಗಳೂರು ಕಡೆಗೆ ಆಗುತ್ತೆ, ಇಲ್ಲಿ ಯಾರು ತಿನ್ನಲ್ಲ ಕಡಕ್ನಾಥ್. ಹಂಗೋಸ್ಕರ ಕಡಕ್ನಾಥ್ ಒಂದಿಷ್ಟು ಉಳ್ಕೊಂಡಿದೆ, ಮಿಕ್ಕಿ ನಾಟಿ ಕೋಳಿಗಳು ನಮ್ಮಲ್ಲೇ ಇದೆ. ಮೊಟ್ಟೆ ಹೆಂಗ್ ಮಾರಾಟ ಮಾಡ್ತೀರಿ? ಮೊಟ್ಟೆ 10-12 ರೂಪಾಯಿ ಮಾರ್ತೀವಿ. ಒಂದ್ ಮೊಟ್ಟೆನ 10-12 ರೂಪಾಯಿ 10 ರೂಪಾಯಿ ಕೊಡ್ತಾ ಇದ್ವಿ. ಈಗೆಲ್ಲ ಜೋಳದ ರೇಟ್ ಮತ್ತೆ 27-28 ಆಯ್ತಲ್ಲ, ಈಗ 12 ರೂಪಾಯಿ ಮಾರ್ತಾ ಇದ್ವಿ. ಈ ನಾಟಿ ಕೋಳಿಗೂ ಕೂಡ ಫೀಡ್ ಹಾಕ್ಸ್ಬೇಕ? ಫೀಡು ಮರಿಗಳಲ್ಲಿ ಹಾಕ್ಬೇಕು, ಇವಾಗೇನ್ ಬೇಕಿಲ್ಲ. ಈಗ ಜೋಳದ ನುಚ್ಚು ರಾಗಿ ನುಚ್ಚು ಏನೋ ಸಿಗ್ತಾವಲ್ಲ ಕಲ್ಮಣ್ ರಾಗಿ, ಇವನ್ ತಂದ ಹಾಕೊಂಡ್ರೆ ನಡೀತೆ. ಒಟ್ಟ ಜೋಳ ಒಡಿಲೇಬೇಕು, ಜೋಳ ಬೇಕೇ ಬೇಕು. ಈ ತೋಟದಲ್ಲಿ ಮನೆ ಇರೋದ್ರಿಂದ ಹೊರಡೆ ಬಿಟ್ಟರೆ ಮೇಕೊಂಡ್ಬರೋದು, ಮೇ ತಾಕಿದ್ರೆ ಕೀರಿನ ಕಾಟ, ಮುಂಗುಸಿ ಕಾಟ, ನರಿಗಳ ಕಾಟ, ನಾಯಿಗಳ ಕಾಟ. ಅದಕ್ಕೋಸ್ಕರ ನಾವೇನ್ ಮಾಡಿದ್ 10 ಕುಂಟಿಗೆ ಮೆಸ್ಸು ಹಾಕೊಂಡಿದ್ವಿ, 8 ಅಡಿ ಮೆಸ್ಸು. ಕೋಳಿ ಹೊರಗಡೆ ಕಾರೋಂಗಿಲ್ಲ, ಹೊರಗಡೆಯಿಂದ ಯಾರು ಒಳಗೆ ಬರೋಂಗಿಲ್ಲ. ಆ ತರ ಒಳಗಡೆ ಬೈಲಲ್ಲಿ ಬಿಟ್ಕೊಂಡಿದ್ವಿ. 10 ಕುಂಟಿ ಒಳಗೆ ಇವತ್ತಿನವರೆಗೂ ಏನು ಬೆಳೆಯಕ್ ಬಿಟ್ಟಿಲ್ಲ, ಅದು ಎಲ್ಲ ಕ್ಲೀನಾಗಿ ಕೆರ್ಕೊಂಡ್ ತಿನ್ಕೊಂಡೈತೆ. ಇವತ್ತು ಉಕ್ಕೆ ಹೊಡೆಯಕ್ಕೂ ಬಿಟ್ಟಿಲ್ಲ, ಅದನ್ನ ಉಕ್ಕೆನ ಹೊಡೆದಿಲ್ಲ ಬಿಡಿ. 3 ವರ್ಷದಿಂದ ಕೋಳಿ ಫಾರಂ ಮಾಡಿದಾಗ್ಲಿಂದ ಉಳಿಸೇ ಇಲ್ಲ ಜಮೀನು, ಅದರಲ್ಲೇ ಕೆರ್ಕೊಂಡ್ ತಿಂತೇವೆ. ಅದ್ರೊಳಗೆ ಇದು ಮಾಡ್ಕೊಂತೇವೆ, ನಾವೇನು ಎಸೆಯಂಗಿದ್ರೆ ಅದ್ರೊಳಗೆ ತಗೊಂಡು ವೇಸ್ಟ್ ಎಸಿತೀವಿ, ಅವಲ್ಲೇ ತಿನ್ಕೊಂತೇವೆ. ಹಂಗಾರೆ ಫುಡ್ಗೆ ಸುಮಾರು ಖರ್ಚಾಗುತ್ತೆ ಕೋಳಿಗೆ? ಫುಡ್ಗೆ ಜಾಸ್ತಿ ಖರ್ಚಾಗುತ್ತೆ, ಅವಾಗ ಜಾಸ್ತಿ ಇದ್ದಾಗ ತುಂಬಾ ಖರ್ಚಾಗೋದು. ಈ ಕೋಳಿ ಸವಾಸ ಬೇಡ ಅಂತ ಬಿಟ್ಟಮೇಲೆ ಕುರಿದ ಪರವಾಗಿಲ್ಲ. ಕುರಿ ಹೊರಗಡೆ 1 ಗಂಟೆ ಬಿಟ್ಕೊಂಡು ಮೇಯಿಸ್ಕೊಂಡು ಬರ್ತೀವಿ, ಅಕಸ್ಮಾತ್ ನಾವೆಲ್ಲ ಹೋಗ್ಲಿಲ್ಲ ಅಂದ್ರೆ ಮೇವು ಕಟ್ ಮಾಡಿ ಹಾಕಿರೋ ನಡೆಯುತ್ತೆ, ಚಾಪ್ ಕಟ್ಟರಿದೆ. ಹಂಗಾಗಿ ಕುರಿದೇ ಹಿಂಸೆ ಆಗಲ್ಲ. ತೀರಾ ಸಾಯಂಕಾಲ 1 ಗಂಟೆ ಬಿಟ್ಟರು ಹೊಟ್ಟೆ ತುಂಬಾ ಮೇಯ್ಕೊಂಡು ಬಂದ್ಬಿಡ್ತಾವೆ ಕುರಿಗಳು. ಈಗ ಎಷ್ಟು ಕುರಿಗಳಿದಾವೆ? ಈ ಕುರಿಗೆ 10 ಇದೆ, 18 ಮರ ಹಾಕಿದೀನಿ, ಈಗ ಒಂದು 10 ಕುರಿ ಇದೆ. ನಾರಿ ಸುವರ್ಣ ತಳಿನ ಯಾಕೆ ಸಾಕಿದ್ರಿ? ನಾರಿ ಸುವರ್ಣ ಅಂತಂದ್ರೆ 2-3 ಮರಿ ಹಾಕೋದು ನೋಡಿದ್ವಿ ಸಿಡ್ಲುಘಟ್ಟಗೆ, ಅಲ್ಲಿ ನೋಡಿದ್ವಿ ತಳಿಗಳನ್ನ. ಆಡ್ಸ್ ಹಾಕಿ ಸುಮ್ಮನೆ ಆಮೇಲೆ ಈ ಮೇಳೆ ಎಲ್ಲ ತೆಂಗಿ ಸೋಸಿ ಎಲ್ಲ ತಿನ್ನುತ್ತೆ ಅಂದ್ಬಿಟ್ಟು, ಅದ್ರ ಬದಲು ಕುರಿ ಬೆಸ್ಟ್, ಕುರಿ ಆತರ ಗಿಡಗಳೇನು ವೇಸ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಕುರಿಗಳನ್ನ ಮಾಡ್ಕೊಂಡ್ವಿ. ಕುರಿ ಸಾಕಾಣಿಕೆ ಹೆಂಗ್ ಮಾಡಿದ್ರೆ ಒಳ್ಳೆ ಲಾಭದಾಯಕವಾಗಿರುತ್ತೆ ಅಂತೀರಿ? ಕುರಿ ಹೆಂಗ್ ಮಾಡಿದ್ರೆ ಒಳ್ಳೆ ಲಾಭ? ಕೆಲಸ ಹೊರಗಡೆ ಬಿಟ್ಟು ಮೇಯಿಸಿ ಇನ್ನೂ ಒಳ್ಳೇದು, ನೆಲದಲ್ಲಿದ್ರೆ ಒಳ್ಳೇದು. ಅಟ್ನೆ ಮಾಡಿದ್ರೆ ಸ್ವಲ್ಪ ಅವಕ್ಕೆ ಹಿಂಸೆ, ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಓಡಾಡಕ್ಕಾಗಲ್ಲ ಅಟ್ನೆ ಕುರಿಗಳಿಗೆ. ಅದು ನೆಲದಲ್ಲಿದ್ರೆ ಕುರಿಗಳು ಡೆವಲಪ್ ಆಗುತ್ತೆ. ನೆಲದಲ್ಲೇ ಚೆನ್ನಾಗಿ ಡೆವಲಪ್ ಆಗುತ್ತೆ, ಡೆವಲಪ್ ಆಗುತ್ತೆ. ಏನ್ ದಿನಕ್ಕೊಂದ್ಸರಿ ಮಣ್ಣೆಸ್ಕೊಳ್ಳೋದು ಗುಡಿಸ್ಕೊಳ್ಳೋದು ಒಂದ್ ಮಕ್ರಿ ಕಸ ಆಗುತ್ತೆ ಅಷ್ಟೇ. ನಾರಿ ಸುವರ್ಣದ ವಿಶೇಷ ಏನು? ಅದೇ 3-4 ಮರಿ ಹಾಕುತ್ತೆ, 3 ತಳಿ ಒಂದೇ ಕುರಿಗೆ ಇದ್ ಮಾಡಿ ಒಂದ್ ತಳಿ ಮಾಡಿದ್ದಾರೆ ನಾರಿ ಸುವರ್ಣ ಅಂತ. ಹಂಗಾಗಿ ಅದು ನಮ್ಗೆ ಮರಿ ಚೆನ್ನಾಗ್ ಬರುತ್ತೆ. ಮಾರಾಟ ಏನು ಈಗ 6 ತಿಂಗಳ ಮರಿ 20-25 ಸಾವಿರಕ್ಕೆ ಅಲ್ಲಿ ಶಿಡ್ಲಘಟ್ಟ ನಡೀತಾ ಇದೆ. ಈ ನಾವು ನೆಕ್ಸ್ಟ್ ಬಂದ್ರೆ ನಾವು 15 ಸಾವಿರಕ್ಕೆ ಕೊಡ್ತೀನಿ, ನಾರಿ ಸುವರ್ಣ ಕುರಿಗಳು ಕೊಡ್ತೀನಿ. ಕಡಿಮೆಗೆ ಕೊಡ್ತೀನಿ ರೈತರ ಸಾಕಾಣಿಕೆಗಾದ್ರೆ ನಾವು ಕಡಿಮೆ ರೇಟಲ್ಲಿ ಕೊಡ್ತೀವಿ. ಅದೊಂದು ಬಿತ್ತನೆ ಟಾರ್ಗೆಟ್ ಕಂಡಿದೀವಿ, ಒಂದ್ ಸರಿ ಕ್ರಾಸಿಂಗ್ ನಾವು 500 ರೂಪಾಯಿ ತಗೋತಾ ಇದೀವಿ. ಯಾರು ಕ್ರಾಸಿಂಗ್ ಬಂದ್ರೆ ಬಂದ್ ಮಾಡಿಸ್ಕೊಂಡು ಹೋಯ್ತಿರ್ತಾರೆ, ಒಂದ್ 2-3 ಜನ ಮಾಡಿಸ್ಕೊಂಡಿದ್ದಾರೆ, 500 ರೂಪಾಯಿಗೆ ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ. ಒಂದೊಂದು ಸಾರಿಗೆ ಒಂದ್ ಸರಿಗೆ 500 ರೂಪಾಯಿ ಕ್ರಾಸಿಂಗ್ ತಗೋತೀವಿ. ಅದರಲ್ಲೂ ಒಂದಷ್ಟು ದುಡಿಮೆ ಆಗುತ್ತೆ ಅದರಲ್ಲೂ ದುಡಿಮೆ ಆಗುತ್ತೆ. ಈಗ ನೀವಾಗೆ ಈಗ ತಂದ್ಮೇಲೆ ಎಷ್ಟು ಮರಿ ಹಾಕ್ತು? ಈಗ ನಾವು ತಂದ್ಮೇಲೆ ಅದೊಂದು 7-8 ಮರಿ ಹಾಕಿದೆ, ಅಂದ್ರೆ ನಾಟಿ ಕುರಿ ಕ್ರಾಸ್ ಮಾಡಿಸಿರೋದ್ರಿಂದ ಫಸ್ಟ್ ಬ್ರೀಡ್ ಎಲ್ಲ ಒಂದು 8 ಮರಿ ಬಂದಿದೆ. ಈಗ 2ನೇ ಜನರೇಷನ್ಗೆ ನಾರಿ ಸುವರ್ಣಿಗೆ 50% ನಾಟಿ ಇದೆ. ಈಗ ನೆಕ್ಸ್ಟ್ ಹುಟ್ಟದ ಮರಿಗಳೆಲ್ಲ ಪ್ಯೂರ್ ಆಗುತ್ತೆ. ಈಗ ನೆಕ್ಸ್ಟ್ ಫಲದಲ್ಲಿ ನಮ್ಗೆ 12ನೇ ಡಿಸೆಂಬರ್ಗೆ ಡೆಲಿವರಿ ಟೈಮ್ ಐತೆ, ಅವಾಗ ಟೈಮಲ್ಲಿ ನೋಡ್ಬೇಕು ಎಷ್ಟು ಮರಿ ಬೀಳುತ್ತೆ ಅಂದ್ಬಿಟ್ಟು. ಅವಾಗ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಈ ಹೆಣ್ಗುರಿ ತರಕ್ಕೆ ಅಂತಲ್ಲ ಹೋಗಿದ್ದು, 45,000 ರೂಪಾಯಿ ಹೇಳಿದ್ರು ಗಬ್ಬದ ಕುರಿಯ. ಆಮೇಲೆ ಅವ್ರು ಅಯ್ಯೋ ತುಂಬಾ ಜಾಸ್ತಿ ಆಯ್ತು, ಹಂಗೆ ಹಿಂಗೆ ಅನ್ನೋದಕ್ಕೆ ನಿಮ್ಮ ಹತ್ರ ನಾಟಿ ಕುರಿ ಇದೆಯಾ ಅಂತ ಕೇಳಿದ್ರು. ಇದೆ ಅಂತಂದ್ರೆ ವಿನಿ ಅಂತ ಅಂದ್ಬಿಟ್ಟು ಗೊರವನಹಳ್ಳಿ ಹತ್ರ. ಆಮೇಲೆ ಒಂದು ಟಗರು ತಗೊಂಡು ಬಿಟ್ಟರೋಣ ಸಾಕು, ಕ್ರಾಸ್ ಮಾಡಿಸ್ಕೊಳ್ಳಿ, ಇದರಲ್ಲಿ 8 ಮರಿ ಹುಟ್ಟಿದ್ರೆ ನೆಕ್ಸ್ಟ್ ಅದರಲ್ಲಿ 2ನೇ ಜನರೇಷನ್ಗೆ ಪ್ಯೂರ್ ನಾರಿ ಸುವರ್ಣ ಬರುತ್ತೆ ನಿಮಗೆ, ಅವೇ 2 ಮರಿ ಕೊಡುತ್ತೆ. ಈ ಸುಮ್ಮನೆ ಅಂತ 45,000 ರೂಪಾಯಿ ಕುರಿ ತಗೊಂಡು ಹೋಯ್ತೀರಾ ಅಂತೇಳಿ ಬೇಡ ಅಂದಾಗ 32,000 ರೂಪಾಯಿ ಕೊಟ್ಟು ಒಂದು ಬಿತ್ತನೆ ಟಗರು ತಗೊಂಡ್ಬಂದು ಬಿತ್ತನೆ ಟಗರು ಇಟ್ಕೊಂಡಿದ್ದೀವಿ. ಈ ನಾರಿ ಸುವರ್ಣ ಮಟನ್ಗೂ ಒಳ್ಳೆ ಬೇಡಿಕೆ ಇದೆ, ಬೇಡಿಕೆ ಇದೆ. ಆದ್ರೆ ಮಟನ್ ಯಾರಿಗೂ ಕೊಡಲ್ಲ ನಾವು, ಯಾಕೆಂದ್ರೆ ಮರಿ ರೇಟೇ ಜಾಸ್ತಿ ಇರೋದ್ರಿಂದ ಮಟನ್ಗೆ ಅಷ್ಟಾಗಿ ಹೋಯ್ತಾ ಇಲ್ಲ. ಹಂಗಾಗಿ ನೋಡೋಣ ನೆಕ್ಸ್ಟ್ ಮತ್ತೆ ಇದೇನೋ ಇದು ಮಾಡೋಣ, ನಾನು ಡಾರ್ಪರ್ ಮಾಡೋಣ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಪ್ಲಾನ್ ಇಟ್ಕೊಂಡಿದ್ವಿ. ನಾಯಿ ಸಾಕಾಣಿಕೆ ಮಾಡ್ತೀರಾ? ನಾಯಿ ಸಾಕಾಣಿಕೆ ಮಾಡ್ತಿದ್ವಿ, ಈಗೆಲ್ಲ ಸ್ವಲ್ಪ ಒಂದ್ 2-3 ಕುರಿಗಳು ಕಡ್ದು ಬಿಡ್ತಾವೆ ನಮ್ಮ ನಾಯಿಗಳು ಕಿತ್ಕೊಂಡು. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ನಾಯಿಗಳು ಬಿಟ್ಬಿಟ್ಟು ಒಂದೇ ಒಂದ್ ನಾಯಿ ಮನೆ ಸೇಫ್ಟಿಗೆ ಅಂತ ಒಂದ್ ನಾಯಿ ಮಾಡಿಕೊಂಡಿದ್ವಿ. ಯಾವ ತಳಿ ನಾಯಿ ಸಾಕ್ತಾ ಇದ್ರಿ? ಲ್ಯಾಬ್ ಇತ್ತು, ಆಮೇಲೆ ಫ್ರೆಂಚ್ ಬುಲ್ಡ್ ಆಗಿತ್ತು, ಎರಡು ತಳಿ ಇದ್ದ ಕಡಿಮೆ ಮಾಡಿದ್ವಿ. ಹೆಂಗೆ ನಾಯಿ ಸಾಕಾಣಿಕೆ ಯಾಕೆ ಪ್ರಾರಂಭ ಆಯ್ತು? ರೈತರಿಗೆ ಆಗಲ್ಲ ಅದು, ಅವ್ರೇನ್ ಟೌನ್ ಅಲ್ಲಿ ಇದ್ದಾರೆ ಸರಿ ಆಗುತ್ತೆ, ಬೆಳಿಗ್ಗೆ ಎದ್ದು ವಾಕ್ ಹೋಗ್ಬೇಕು, ಆಮೇಲೆ ಬೆಳಿಗ್ಗೆ ಕೆಲ್ಸಗಳೇನು ಓರೆಂಟ್ ಇರ್ತವೆ, ಅದೆಲ್ಲ ವಾಕ್ ಇಟ್ಕೊಂಡು ಎಲ್ಲ ಆಗುತ್ತೆ, ಆಗಲ್ಲ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಮಗ ಇದ್ದಾಗ ಬಾರಿ ಅವ್ನಿಗೆ ಕ್ರೇಜ್ ಇದೆ ಮಗನಿಗೆ, ಅವ್ನು ಬೆಂಗಳೂರಲ್ಲಿ ಈಗಲೂ ಮಾಡ್ತಾ ಇದ್ದಾನೆ ಲ್ಯಾಬು ಮತ್ತೆ ಎಲ್ಲ ಮಾಡ್ಕೊಂಡು. ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟು ಬೇಡಪ್ಪ ನೀನೇ ಮಾಡ್ಕೊ, ನಮ್ಗೆ ಒಂದೇ ಸಾಕಿಲ್ಲೇ, ನಮ್ಗೊಂದು ಸೇಫ್ಟಿ ಬೇಕು, ಯಾರು ಬಂದ್ರೆ ಬೋಗಳಂಗಿರ್ಬೇಕು, ಅವ್ರ ಹೆಂಗ್ ಕಚ್ಚದ್ ಬೇಕಿಲ್ಲ, ಬೋಗಳಿದ್ರೆ ಸಾಕು, ನಮ್ಗೆ ಸ್ವಲ್ಪ ಎಚ್ಚರಿಕೆ ಇರುತ್ತೆ ಅಂತ. ನಾಯಿ ಮರಿಗಳನ್ನು ಮಾರಾಟ ಮಾಡ್ತಿದ್ರೆ? ಮರಿಗಳನ್ನ ಮಾರ್ತಿದ್ವಿ, ಬೀಗಲ್ ಮರಿಗಳನ್ನ 2-3 ಸರಿ ಮರಿ ಮಾರಿಸಿದ್ದಾರೆ. ಹೆಂಗ್ ಹೆಂಗ್ ಮಾರಾಟ ಮಾಡ್ತಿದ್ರು? 20,000-22,000 ವರೆಗೂ ಮರಿ ಮಾರಿದ್ದಾರೆ ಒಂದೊಂದು ಮರಿ. ಅದು ಪರವಾಗಿಲ್ಲ, ಒಳ್ಳೆ ದುಡಿಮೆ ಆಗುತ್ತೆ. ದುಡಿಮೆ ಆಗುತ್ತೆ, ಖರ್ಚು ಅಷ್ಟೇ ಬರುತ್ತೆ ಸರ್. ಬೀಗಲ್ ನಾಯಿಗಳ ಖರ್ಚು ಅಷ್ಟೇ ಬರುತ್ತೆ, ಫುಡ್ ಅದು ಇದು ವ್ಯಾಕ್ಸಿನ್ ಖರ್ಚು ಅಷ್ಟೇ ಬರುತ್ತೆ. ಮಾಮೂಲಿ ಮನೆ ಫುಡ್ ಆಗೋದಿಲ್ವಾ? ಮನೆ ಫುಡ್ ಆಗಲ್ಲ, ಮೊಸರನ್ನ ಹಾಕ್ಲೇಬೇಕು, ಪೆಡಿಕ್ಯೂರ್ ಅವೇನು ಬರ್ತಾವಲ್ಲ ಅವೆಲ್ಲ ತರಲೇಬೇಕು, ಹಾಕ್ಲೇಬೇಕು, ಖರ್ಚು ಜಾಸ್ತಿ ಆಗುತ್ತೆ, ಜಾಸ್ತಿ ಬರುತ್ತೆ. ಹಂಗಾಗಿ ಬೇಡ ಅಂತ ಸುಮ್ಮನೆ ಆಗ್ಬಿಟ್ರೆ ಬೇಡ ಅಂತ ಹೇಳ್ಬಿಟ್ಟು ನಾವು ಆಯಸ ಆವಾಸ ಬೇಡ ಸಾಕು ನನಗೆ ನೀನೇ ಮಾಡ್ಕೊಳಂಗೆ ಮಾಡ್ಕೊಂಡು ಅವ್ನು ಬೆಂಗಳೂರು ಲೀಗಲ್ ಮಾಡಿದ್ದಾನೆ ಬೀಗಲ್ಲು ಮತ್ತೆ ಬುಲ್ಡಾಗ್ ಫ್ರೆಂಚ್ ಬುಲ್ಡಾಗ ಅವೆರಡನ್ನ ಇಟ್ಕೊಂಡಿದ್ದಾನೆ ಬಂದಾಗ ಕರ್ಕೊಂಬರ್ತಾನೆ ಮತ್ತೆ ತಗೊಂಡು ಹೋಗ್ತಾ ಇರ್ತಾನೆ. ಈ ಒಟ್ಟಾರೆ ಹಿಂಗೆ ಒಬ್ಬ ರೈತ ಅಂತ ಅಂದ್ಮೇಲೆ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ತರದ ಎಲ್ಲಾವುದನ್ನು ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? ಯಾವ್ದಾರ ಒಂದ್ ಲಾಸ್ ಆರ್ ಒಂದ್ ಲಾಭ ಬರ್ತಲ್ಲ ಸರ್. ಮೊನ್ನೆ ಒಂದು 21,000 ಒಂದು ಹಸು ತಂದದ್ದೆ, ಕೆಟ್ಟೋಯ್ತೆ ಅಂದ್ಬಿಟ್ಟು. ಇವತ್ತು ಫಲದಲ್ಲಿ ಒಂದು 52,000 ಮಾರಿದ್ದೀನಿ. ಆರೇ ತಿಂಗಳು ನಾನು ತಂದು ಅಷ್ಟಕ್ಕೆ ಮಾರಿದ್ದೀನಿ. ಮತ್ತೇನು ಲಾಸ್ ಆಗುತ್ತೆ ರೈತರಿಗೆ? ಮಾಡ್ಬೇಕು. ಜಮೀನ್ ಹತ್ರ ಇದ್ದಾಗ ಹಸುಗಳ ಮೇಲೆ ನಿಗಾ ಇರಬೇಕು. ಬೆಳಗ್ಗೆ ಎಷ್ಟು ಗಂಟೆಗೆ ಕಟ್ಟಬೇಕು, ಎಷ್ಟು ಗಂಟೆಗೆ ಮೇಯಿಸ್ಬೇಕು, 12 ಗಂಟೆಗೆ ನೀರು ಕೊಡಿಸೋ, ಒಳಗಡೆಯಿಂದ ಹಳ್ಳಿ ಕಟ್ಟಾಕ್ಬೇಕು. ಮಧ್ಯೆ ಬೆಳಗ್ಗೆ ಸಾಯಂಕಾಲ ತಕ್ಕ ಏನು ಮೇಯಿಸೋದು ಬೇಕಿಲ್ಲ. ಬೆಳಗ್ಗೆ 6-12 ಮೇಯಿಸಿದ್ರೆ ಸಾಕು. ಆಮೇಲೆ ನೀರು ಕೊಡ್ತೀನಿ, ಹಳ್ಳಿ ಕಟ್ಟಾಕ್ಬಿಟ್ರೆ ಸಾಕು. ಅವೇ ಮೆಲ್ಕ್ ಹಾಕೊಂಡಿರ್ತವೆ, ಸಾಯಂಕಾಲ ಏನು ಮೇವು ಕೊಡ್ತೀವಿ ಸಾಕಷ್ಟು. ನೀವು ಏನೇನು ಕೆಲಸ ಮಾಡ್ತೀರಾ? ಮುಂಚೆ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಫೈನಲ್ ಕಾರ್ಡ್ ಆಪರೇಷನ್ ಆದಾಗಲಿಂದ ಬಗ್ಗೆನೇ ಕೆಲಸ ಮಾಡೋಕ್ಕಾಗಲ್ಲ. ಮಿಕ್ಕಿದ್ದೆಲ್ಲ ಕೆಲಸಗಳನ್ನ ಮಾಡ್ತೀವಿ. ಮೇವು ಕುಯ್ಯೋದು, ಮೇವು ಗಾಡಿ ಮೇವು ಬೈಕ್ ಅಲ್ಲಿ ಹಾಕೊಂಬರೋದು ಅವೆಲ್ಲ ಮಾಡ್ತೀವಿ. ಈಗ ಪೂರ್ಣ ಕೃಷಿಕರೇ ನೀವು? ಪೂರ್ಣ ಕೃಷಿಕರೇ. ಕೃಷಿ ಬಿಟ್ಟು ಬೇರೆ ಏನು ಮಾಡಲ್ಲ? ಏನು ಮಾಡ್ತಾ ಇಲ್ಲ. ಹಸು, ಕೋಳಿ, ಕುರಿ, ಜಮೀನು ಅಷ್ಟೆ. ಈ ಕಡಿಮೆ ಹಿಡುವಳಿ ಇರೋಂಥದ್ದು ನಿಮಗೆ, ಇಷ್ಟು ಕಡಿಮೆ ಹಿಡುವಳಿಲಿ ಬದುಕು ಮಾಡ್ಬೋದು? ಬರೀ ಕೃಷಿ ಮಾಡ್ಕೊಂಡು ಮಾಡ್ಬೋದು. 16,000 ಎಳ್ನೀರು ಬಿದ್ದಿದೆ ಅಂದ್ರೆ ಲೆಕ್ಕ ಹಾಕಳಿ, ಇವತ್ತು ಆವರೇಜ್ 18,000 ಅಂದ್ರೆ ಎಷ್ಟಾಗುತ್ತೆ? ನಿಮ್ದೇ ಮಾಡ್ಬೋದು, ಏನಿಲ್ಲ. ಸುಮ್ಮನೆ ಹೇಳೋದು ರೈತರು ಆಗಲ್ಲ ಆಗಲ್ಲ ಅಂತ. ಯಾವ್ದೊಂದ್ಸರಿ ಬೆಳಿತಾನೆ, ಯಾವ್ದೊಂದು ಲಾಸ್ ಆಗುತ್ತೆ. ಹಿಂಗಿಲ್ಲ, ಈ ತೆಂಗಿನಲ್ಲಿ ಯಾವತ್ತೂ ಲಾಸ್ ಆಗಿಲ್ಲ. ಇವತ್ತು ಕಾಯಿ ರೇಟ್ ಡೌನ್ ಆಗಿದೆ, ಕೊಬ್ಬರಿ ರೇಟ್ ಡೌನ್ ಆಗಿದೆ. ಅವ್ರು ಕೊಬ್ಬರಿ ಮಾಡ್ಕೊಂಡಿದ್ದವ್ರಿಗೆ ಸ್ವಲ್ಪ ಲಾಸು ಅಂತ ಕಾಣಿಸುತ್ತೆ, ಯಾಕೆ ಅವ್ರು ಜಾಸ್ತಿ ನೋಡಿ ಒಂದೇ ಸರಿ ಡೌನ್ ಆಗುತ್ತಲ್ಲ. ಹಂಗೆ ನಮ್ದು ಎಳ್ನೀರ್ದೆ ನಂಗಾಗಿಲ್ಲ. ಆಗೆಲ್ಲ 8 ರೂಪಾಯಿ 10 ರೂಪಾಯಿ ಕೊಡ್ತಿದ್ವಿ ಎಳ್ನೀರು, ಇವತ್ತು 18-19 ಕೊಡ್ತಾ ಇದೀವಿ. ನಮ್ಗೇನು ಎಳ್ನೀರ್ ಏನು ಲಾಸ್ ಅಂತ ಕಾಣಿಸ್ತಾ ಇಲ್ಲ. ಎಳ್ನೀರು ಚೆನ್ನಾಗಿ ಬರ್ತಾ ಇದೆ. ಎಳ್ನೀರು ಕೊಡೋದೇ ಹೆಚ್ಚು ಸೂಕ್ತ ಅಂತೀರಿ? ನನ್ನ ಲೆಕ್ಕಾಚಾರದ ಎಳ್ನೀರು ಕೊಡೋದೇ ಹೆಚ್ಚು ಸೂಕ್ತ. ಈಗ ಒಂದು ತಿಂಗಳಿಗೆಲ್ಲ, ಒಂದೊಂದೂವರೆ ತಿಂಗಳಿಗೆಲ್ಲ ಎಳ್ನೀರು ಬಂದ್ಬಿಡುತ್ತೆ. ಕಾಯಿ ಆದ್ರೆ ಹಂಗೆ ಬರಲ್ಲ. ವರ್ಷಕ್ಕೆ 4 ಕುಯಿಲು ಕಾಯಿ ಕುಯ್ಬೇಕು, ಕೊಬ್ಬರಿ ಹಾಕೋದಾನೆ. 3 ಕುಯಿಲು ಕೊಬ್ಬರಿಗಾದ್ರೆ, ಕಾಯಿಗಾದ್ರೆ 4 ಕುಯಿಲು ಕುಯ್ಕೋಬೇಕಾಗತ್ತೆ. ಇನ್ನು ಕಾಯಿಲ್ ತಗೊಂಡವ್ರೆ ಸಣ್ಣದು ದಪ್ಪದು ಇವೆಲ್ಲ ಎಳಸೈತೆ ಅದೈತೆ ಇದೈತೆ ಅಂತಾರೆ. ಎಳ್ನೀರಲ್ಲಿ ಹಂಗೆ ಬರಲ್ಲ. ಗೊನೆದಲ್ಲಿ ಲೆಕ್ಕ ಮಾಡ್ಕೊಂಡ್ಬಿಡ್ತಾರೆ, ಏನು ಒಂದೆರಡು ಕಜ್ಜಿ ಹೋಗ್ಬೋದು, ಅದು ಲಾಸ್ ಆಗುತ್ತೆ ಅನ್ನೋದು. ಲಾಸ್ ಏನಿಲ್ಲ, ಬಿಟ್ಟಾಗ ಅದು ಹೊರಟೋಗಲ್ಲ, ಹೋಗುತ್ತೆ ಅದ್ರ ಜೊತೆ. ಸುತ್ತಲೂ ಬೇರೆ ಬೇರೆ ತರಹದ ಒಂದಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ, ಅದರಿಂದ ಎಲ್ಲ ಏನ್ ಅನುಕೂಲ ಅಂತ? ಸಪೋಟ ಮಾರ್ತೀವಿ, ಅದು 20-25 ರೂಪಾಯಿ ಕೆಜಿ ಸಪೋಟ ಕೊಡ್ತಾ ಇದೀವಿ. ಬಟರ್ಫ್ರೂಟ್ 100-105 ರೂಪಾಯಿ ಕೊಡ್ತಾ ಇದೀವಿ. ಇನ್ನು ಹುಣಸೆ ಹಣ್ಣು 100-110 ರೂಪಾಯಿ ಮಾಮೂಲಿ ಸೇಲ್ ಮಾಡ್ತಾ ಇದೀವಿ. ಹಳಸನಣ್ಣೆ ಎಲ್ಲ ಇಲ್ಲಿ ಯಾರು ತಿಂದಾಗ ಬಂದ್ರೆ ಕೇಳ್ತಿರ್ತಾರೆ, ಅದು ಯಾವತ್ತಿವತ್ತಿನವರೆಗೂ ದುಡ್ಡಿಗೆ ಮಾರಿಲ್ಲ. ಸ್ನೇಹಿತರಿಗೆಲ್ಲ ಬಂದಾಗೆಲ್ಲ ಕೊಡ್ತಾ ಇರ್ತೀವಿ. ಏನ್ ಬೆಳಿತೀರ ಅದನ್ನ ಇಲ್ಲ ಆದಷ್ಟು ಮಾರಾಟ ಕೂಡ ಮಾಡ್ತೀವಿ. ಮಾರ್ಕೊಂತೀವಿ, ಇಲ್ಲಿ ಮನತಕ್ಕೆ ಬಂದ್ ತಗೊಂಡೋಯ್ತಾರೆ. ಸಪೋಟ ಎಷ್ಟಿದ್ರೆ ಮನತಕ್ಕೆ ಬಂದ್ ತಗೊಂಡೋಯ್ತಾರೆ. ಮಾರ್ಕೆಟ್ಗೆ ಏನು ತಗೊಂಡು ಹೋಗೋದಿಲ್ಲ, ತಗೊಂಡೋಗ್ ಬಿಡೋದೇ ಇಲ್ಲ. ಒಂದ್ಸರಿ ರುಚಿ ನೋಡಿದ್ರೆ ಸಪೋಟ ನಮ್ದನ್ನ ಅವರೇ ಹುಡಿಕೊಂಬತ್ತಾರೆ. ಕೋಳಿ ಅಂಗಡಿ ಇಟ್ಕೊಂಡ್ರೆ ಕಿರಣ್ ಅಂದ್ಬಿಟ್ಟು ಹೋಗಿ ಸಪೋಟ ಅವ್ರಿಗೆ 2-3 ಸರಿ ಹೇಳಿದೆ ತಗೊಂಡೋಗಿ ತಗೊಂಡೋಗಿ ತಗೊಂಡೋಗಿರಲ್ಲ. ಯಾವಾಗ ಸುಮ್ಮನೆ ಕೋಳಿ ತರಕ್ಕೆ ಹೋದ ಶಾಂಪಲ್ ಒಂದು 4 ಕಣ್ಣು ತಗೊಂಡೋಗಿ ಕೊಟ್ಟಿದ್ದೆ. ಅವ್ರ ಮಿಸ್ಸಸ್ ಹೋದಾಗೆಲ್ಲ ಕೇಳ್ತಾರೆ, ನೆಕ್ಸ್ಟ್ ಸಪೋಟ ಬಂದಾಗ ಹೇಳಿ ನಾವು 25 ಕೆಜಿ ತಾಯ್ತಿ, ಹಣ್ಣು ಮುಗ್ದಂಗೆ ಮುಗ್ದೆ ಅಂತ ಬಂದಾಗ ಹೇಳ್ತೀನಿ ಬಿಡಮ್ಮ ಅಂತ ಹೇಳಿದೆ. ಎಷ್ಟು ಗಿಡ ಹಾಕೊಂಡಿದ್ರೆ ಸಪೋಟ? 40 ಗಿಡ ಇತ್ತು. ಅದು 40 ಗಿಡದಲ್ಲಿ ಮೊನ್ನೆ ಮಗ ಒಂದು ಬಟರ್ಫ್ರೂಟ್ ಹಾಕೋಣ ಸಪೋಟ ಕೀಳಕ್ಕೆ ಹಿಂಸೆ ಅಂತ ಹೇಳಿ ಕಿತ್ತಾಕ್ಸ್ಬಿಟ್ಟು ಒಂದು 15 ಗಿಡ ಸಪೋಟ. ಯಾವ ತಳಿದಿದೆ? ಕ್ರಿಕೆಟ್ ಬಾಲ್ ಇದೆ, ಒಂದೇ ಒಂದು ಗಿಡ ಜಾಮೂನ್ ಇದೆ. ಈಗ ಈ ಸಪೋಟದಿಂದ ಎಷ್ಟು ಸಂಪಾದನೆ ಮಾಡ್ತಾರೆ ಒಂದು ವರ್ಷದಲ್ಲಿ? ವರ್ಷದಲ್ಲಿ ಒಂದು 15,000-20,000 20,000 ಸಿಗುತ್ತೆ. ವರ್ಷಕ್ಕೆ 2 ಬೆಳೆ ಅಲ್ಲ ಸರ್ ಅದು ಸಪೋಟ. ಹಂಗಾಗಿ ಒಂದು ಮೇನ್, ಇನ್ನೊಂದು ಏನತ್ತೆ ಅಂದ್ರೆ ಬೆಲೆ ಉದುರುತ್ತೆ, ನಮ್ಮ ತೋಟಕ್ಕೊಂದು ಗೊಬ್ಬರ ಆಗುತ್ತೆ, ಅದು ಮೇನ್ ನಮಗಿರೋದು. ಈ ಕಾರಣದಿಂದಾಗಿ ಒಳ್ಳೆ ಇದಾಗುತ್ತೆ, ಎರೆಹುಳಕ್ಕೆ ಒಂದು ಅನುಕೂಲ ಆಗುತ್ತೆ, ಎಲೆ ಬೆಳೆದ್ರಿಂದ ಚೆನ್ನಾಗಿದೆ. ಒಟ್ಟಾರೆ ಎಲ್ಲದನ್ನು ನೀವೇ ಮಾರಾಟ ಮಾಡ್ತೀವಿ? ನಾವೇ ಮಾರಾಟ ಮಾಡ್ತೀವಿ. ಹೊರಗಡಿಕೆಯನ್ನು ತೀರಾ ಜಾಸ್ತಿ ಬಂದಾಗ ಮಾತ್ರ ಚನ್ನಬಣ್ಣ ತಗೊಂಡು ಹೋಗ್ತೀವಿ, ಬಾಕಿ ಅಂತ ಇಲ್ಲೇ ಸೇಲ್ ಆಗುತ್ತೆ. ಕ್ವಿಂಟಾಲ್ ಗಟ್ಟಲೆ ಬಂದಾಗ ಬೆಳಗುಳ ಚನ್ನಬಣ್ಣ ಕೊಡ್ತೀವಿ. ಸ್ವಲ್ಪ ಜಾಸ್ತಿ ಆದಾಗ ಹೋಲ್ಸೇಲರ್ ಏನ್ ಮಾಡೋದು, 15 ರೂಪಾಯಿ ತಗೋತಾರೆ ನಮ್ಮ ಹತ್ರ. ಇಲ್ಲಾರು ಒಂದು 20-25 ರೂಪಾಯಿ ಕೊಟ್ರೆ 10 ಕೆಜಿ ಕೊಟ್ರು ನಮ್ಗೆ ಲಾಸ್ ಆಗಲ್ಲ. ಒಟ್ಟಾರೆ ಕೃಷಿ ಏನನ್ಸುತ್ತೆ ರಾಜಕಮಲ್ ಅವ್ರೆ? ಇಲ್ಲ ಸರ್, ನನಗೆ ನೆಮ್ಮದಿ ಇದೆ ಕೃಷಿ ಜೀವನದಲ್ಲಿ, ನೆಮ್ಮದಿ ಆಗಿದ್ದೀವಿ. ಆದ್ರೆ ಕೆಲಸ ಮಾಡಬಹುದು, ಆದ್ರೆ ಮನೇಲಿ ಇರ್ಬೋದು. ಅಫಿಷಿಯಲ್ಸ್ ಹಂಗೆ ಹೋಗ್ಲೇಬೇಕು, 10 ಗಂಟೆಗೆ ಹೋಗಿ 5 ಗಂಟೆಗೆ ಬರಲೇಬೇಕು ಅನ್ನೋದು ಏನಿಲ್ಲ. ಆದ್ರೆ ಇವತ್ತು ಕೆಲಸ ಆದ್ರೆ ಮಾಡ್ಲಿ, ಇಲ್ಲ ಅಂದ್ರೆ ಮನೇಲಿ ಮಲ್ಕಂತೀವಿ 1 ಗಂಟೆ ಆಗಲಿಲ್ಲ ಅಂದ್ರೆ. ಕೆಲಸ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀವಿ. ಈ ಕಡಿಮೆ ಹಿಡುವಳಿನಲ್ಲೇನೆ ತುಂಬಾ ಒಂಥರ ಯೋಜನಾತ್ಮಕವಾಗಿ ಕೃಷಿ ಮಾಡ್ಕೊಂಡು ಏನೇನು ಅನುಕೂಲ ಮಾಡ್ಕೊಂಡ್ರಿ ನಿಮ್ಮ ಜೀವನದಲ್ಲಿ? ಮನೆಯೆಲ್ಲ ರೆಡಿ ಮಾಡಿಸಿದ್ವಿ, ಮನೆಯಲ್ಲ ತಗೊಂಡ್ವಿ, ಮನೆಯೆಲ್ಲ ಫಸ್ಟ್ ಹಳೆ ಮನೆಗಳಿದ್ದ ಮಾಡ್ಕೊಂಡ್ವಿ. ಈಗೆಲ್ಲ ಮನೆ ವೆಹಿಕಲ್ ಬೇಕಾದಾಗೆಲ್ಲ ಇದು ಮಾಡ್ಕೊಂಡು ಮಗಂಗೆಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ವಿ. ಅವನು ಬೆಂಗಳೂರಲ್ಲಿ ಚೆನ್ನಾಗಿದ್ದಾನೆ ಮಗನೇ. ಇನ್ನು ಮಗಳು ಒಬ್ಬಳು ಇಲ್ಲ, ಈ ಜಮೀನು ಇಷ್ಟಲ್ಲಿದೆ, ಮಗಳನ್ನ ಬೆಂಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಅವಳು ಚೆನ್ನಾಗಿದ್ದಾಳೆ, ಏನಿಲ್ಲ, ಚೆನ್ನಾಗಿದ್ದೀವಿ. ನಮ್ಮ ನೆಮ್ಮದಿ ಆಗಿದೆ. ಅವ್ರದ್ದು ವಿದ್ಯಾಭ್ಯಾಸ ಎಲ್ಲ ನಿಮ್ಮ ಕೃಷಿಲೇ ಆಯ್ತು? ಎಲ್ಲ ಕೃಷಿಲೇ ಆಗಿದ್ದು. ಒಬ್ಳು ಡಿಪ್ಲೊಮಾ ಮಾಡಿದ್ಲು, ಒಬ್ಬ ITI ಮಾಡಿದ. ಅವಳು ಡಿಪ್ಲೊಮಾ ಮಾಡಿದ್ಮೇಲೆ ಮಗಳು ಮದುವೆ ಮಾಡಿದ್ದೆ, ಅವಳು ಬ್ಯೂಟಿಷಿಯನ್ ಬೆಂಗಳೂರಲ್ಲಿದ್ದಾಳೆ. ಇನ್ನು ಮಗ ITI ಮಾಡ್ಕೊಂಡಿದ್ದ, ಅವನಿಗೆಲ್ಲ ಅಪಾಯಿಂಟ್ ಆಗಲಿಲ್ಲ.